102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಾಸನ ನಗರದ ಪ್ರತಿಷ್ಠಿತ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಸ್ಕಾಲರ್ಶಿಪ್ ರೂಪದಲ್ಲಿ 50,000 ರೂಪಾಯಿಗಳನ್ನು ನೀಡಲಾಗುತ್ತಿದ್ದು, ಇದೇ ಭಾನುವಾರ ಫೆಬ್ರವರಿ 5ರಂದು ಬೆಳಿಗ್ಗೆ 10:30ಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆನ್ಲೈನ್ ಮೂಲಕ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ. ರಿಜಿಸ್ಟರ್ ಮಾಡಿಕೊಳ್ಳಲು ವೆಬ್ಸೈಟ್ ವಿಳಾಸ www.masterpucollege.com. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08172297164 ಮತ್ತೊಮ್ಮೆ 08172297164. ಈಗ ಕೇಳಿ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿ ಕಟ್ಟೆ. ಓಹೋಹೋ, ಏನಣ್ಣಯ್ಯ ಈ ಪಾಟಿ ಜೋರಾಗಿ ಹೆಜ್ಜೆ ಹಾಕಂದು, ಇದೇನು ಈ ಕಡೆ ಉಂಟಲ್ಲ? ಸುಮ್ನೆ ಹಿಂಗೆ ಒಂದಷ್ಟು ವಾಕ್ ಮಾಡುವಂತ ಅಂದ್ರ ಡಾಕ್ಟ್ರು, ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದ ಕಂಶಂಕರಣ. ಅಲ್ಲ, ನೀನ್ ಜಮೀನ್ ಕಡೆ ಹೋದ್ರೆ ಅದೇ ವಾಕ್ ಆಯ್ತದೆ, ಇದೇ ಹಾಕಿ ಮನೆ ಮುಂದೆ ನಿಂತ್ಕೊಂಡು ಹಿಂಗ್ ತಿರ್ಗಾಡ್ತಾ ಇದೀಯ? ಓ, ಅವೆಲ್ಲ ಹಾಕಿಲ್ವಂತೆ. ಬೆಳಗ್ಗಿಂದ ಮನೇಲಿ ಏನ್ ಬೇಕಾದ್ರೂ ಕೆಲಸ ಮಾಡಬಹುದಂತೆ. ನೀನ್ ಹೊಲ್ತಾವ್ಲಾರು ಮಾಡು, ಮನೆ ತೋಲಾರು ಮಾಡು, ಹಿತ್ಲಾರು ಮಾಡು, ಆ ಕೆಲಸದ್ದು ಹೆಚ್ಚು ಕಮ್ಮಿ ಇಲ್ವಂತೆ. ಮತ್ತೆ ಈ ವಾಕನೆ ಮಾಡ್ಬೇಕಂತೆ. ವಾ, ಅಂದ್ರೆ ನಾವು ಜಮೀನ್ ಹತ್ರ ನಡ್ಕೊಂಡು ಹೋಗೋದು ವಾಕಲ್ಲ? ಅದು ವಾಕಲ್ಲ. ಈಗ ನಾನು ನೀನು ಮಾಡ್ತಿದ್ದೇವಲ್ಲ, ಇದು ವಾಕಲ್ಲ. ಮತ್ತೆ ಅವ್ರ ಪ್ರಕಾರ ಒಬ್ಬನೇ ತಿರ್ಗಾಡ್ಬೇಕಂತೆ, ಕೈ ಕಾಲು ಬಿರ್ಸಾಗಿ ಬೀಸ್ಕೊಂಡು ತಿರ್ಗಾಡ್ಬೇಕಂತೆ. ಹಂಗೆ ಮಾಡಿದ್ರೆ ಮಾತ್ರ ಅದು ವಾಕಂತೆ. ಅಂದ್ರೆ ಅವ್ರು ಹೇಳಿರೋದು ಹೆಂಗೆ ಅಂತಂದ್ರೆ, 2-3 ಜನ ಒಟ್ಟಿಗೆ ಅವ್ರು ಹೇಳಿದಂಗೆ ಬಿರ್ಸಾಗಿ ತಿರ್ಗಾಡಿದ್ರೆ ಅಕ್ಕಪಕ್ಕದವ್ರಿಗೆ ಕೈ ಪೈ ಟಚ್ ಆಗಿ ಅವ್ರಿಗೆ ಕೈ ನೋವಾಯ್ತದ ಈ ಚಳಿಲಿ ಅಂತ ಅಂದಿರ್ಬೇಕು. ಹಂಗಲ್ಲ, ಈಗ ವಾಕ ಏನ್ ಮಾಡ್ಕೊಬಿಟ್ಟವ್ರೆ ಅಂದ್ರೆ ಕೆಲವು ಜನಗಳು ಅದನ್ನು ಒಂಥರ ಮನೋರಂಜನೆ ಮಾಡ್ಕೊಬಿಟ್ಟವ್ರೆ. ಅದೊಂದು ಟೈಮ್ ಪಾಸ್ ಇರೋದು ಅಂತ ಅನ್ಕೊಬಿಟ್ಟವ್ರೆ ಶಂಕರಣ್ಣ, ಟೈಮ್ ಪಾಸ್ಗೆ ಅಂತ ಅನ್ಕೊಂಡು. ಈಗ ನನಗೆ ಶಂಕರಣ್ಣ ಇಷ್ಟ, ಶಂಕರಣ್ಣ ಕರ್ಕೊಳ್ಳೋದು ಮಾತಾಡ್ಕೊಂಡು ಹೋಗೋದು ಅದು ವಾಕಲ್. ಮತ್ತೆ ಮತ್ತೆ ಹಂಗ ಮಾಡಿದ್ರೆ ವಾಕಲ್ಲ. ಅಂದ್ರೆ ಒಬ್ಬರೇ ಹೋಗ್ಬೇಕು, ಕೈ ಕಾಲು ಬಿರ್ಸಾಗಿ ತಿರುಗಿಸಬೇಕು. ಅಲ್ಲ, ಬೇಕಾರೆ 3-4 ಜನ ಒಟ್ಟಿಗೆ ಹೋಗ್ಲಿ, ಬಾಯಿ ಬಿಡಬಾರ್ದಂತೆ. ಬಾಯಿ ಬಿಡದಂಗೆ ಬಾಯಿ ಮುಚ್ಕೊಂಡು ಕೈ ಎಲ್ಲಾನು ಬೀಸ್ಕೊಂಡು ಓಡಾಡ್ಬೇಕಂತೆ. ಓಡಾಡ್ತಾ ಇದ್ರೆ ಬೆವರಂಗೆ ಇಳಿಬೇಕಂತೆ, ಅದು ವಾಕಂತೆ. ನೀನ್ ಈಗ ಹೇಳಿದ್ ಕೇಳಿ ಜಪ್ತಿ ಆಯ್ತು ನೋಡು. ಮೈಯೆಲ್ಲ ಬೆವರ್ ಕಿತ್ಕೋಬೇಕು ಅಂತಂದ್ರೆ ನಾವು ಬಾಯಲ್ಲಿ ಉಸಿರು ತಗೊಂಡು ಬಾಯಲ್ಲಿ ಉಸಿಬಿಟ್ರೆ ಹೆಂಗೆ ಮೈಯಲ್ಲಿ ಬೆವರ್ ಬಂದತ್ತೋ? ಬರೋದಿಲ್ಲ, ಅದಕ್ಕೆ ಬಾಯಿ ಮುಚ್ಕೋಬೇಕು. ಬಾಯಿ ಮುಚ್ಕೊಂಡು ಮೂಗಲ್ಲಿ ಉಸಿರಾಡ್ಬೇಕು. ಅವಾಗ ಈ ಮೂಗುವೆ ನೀಟಾಗಿ ಕ್ಲೀನ್ ಆಯ್ತದಂತೆ. ಏನಾದ್ರು ಕಸ ಪಸ ಇದ್ರೆ, ಗೊಂಡೆ ಪಣ್ಣೆ ಕಟ್ಕೊಂಡಿದ್ರೆ ಎಲ್ಲ ಕ್ಲೀನ್ ಆಯ್ತದೆ. ಇಲ್ಲ ಅಂತ ಅಂದ್ರೆ ಮೂಗಿನ ಪಾಡಿಗೆ ಮೂಗಿರ್ತದೆ, ನಮ್ಮ ದೇಹದ ಪಾಡಿಗೆ ದೇಹ ಇರ್ತದೆ, ಹಿಂಗಾಯ್ತದೆ. ಅದಕ್ಕೆ ಸಿಕ್ಕಾಪಟ್ಟೆ ಬೈದ್ಬಿಡದ. ನಾನು ಹೇಳ್ದೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಒಸಿ ಭಂಗ ಮಾಡಕ್ಕಲ್ಲ ನಾನು, ಕೆಲಸ ಮಾಡಿ ಮಾಡಿ ಮಾಡಿ ಹಿಂಗಾಗಿರೋದು ಅಂತ ಅಂದೆ. ನೀನ್ ಏನೇ ಕೆಲಸ ಮಾಡೋ ಅದೆಲ್ಲ ಲೆಕ್ಕಕ್ಕಿಲ್ಲ, ಆರೋಗ್ಯ ಸುಧಾರಿಸಬೇಕು ಅಂತ ಅಂದ್ರೆ ವಾಕನೆ ಮಾಡ್ಬೇಕು ಅಂತ ಅಂದ್ರ ನೋಡೇ ಬಿಡೋಣ, ಒಂದ್ 4 ದಿವಸ ಮಾಡೇ ಬಿಡದಪ್ಪ. ಹಂಗಂತೀಯ ಅಲ್ಲ, ಅದ್ರ ಜೊತೆಗೆ ನೀನ್ ಇನ್ನೊಂದು ವಿಚಾರ ತಿಳ್ಕೊಂಡಿರ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ ಪೇಟೆ ಭಾಗದಲ್ಲಿ ಈ ನಗಾಡಕ್ಕೆ ಅಂತಾನೆ ಒಂದು ವ್ಯಾಯಾಮ ಎಕ್ಸರ್ಸೈಜ್ ಅಂತ ಶುರು ಮಾಡ್ಕೊಬಿಟ್ಟವ್ರೆ. ನಿಗಾಡಕ್ಕೂ ಮಾಡ್ಕೊಂಡವ್ರೆ, ಚಪ್ಪಾಳೆ ಹೊಡೆಯಕ್ಕೂ ಮಾಡ್ಕೊಂಡವ್ರೆ ಶಂಕರಣ್ಣ, ಇನ್ನು ಏನೇನ್ ಮಾಡ್ಕೋತಾರೋ ಗೊತ್ತಿಲ್ಲ. ಅಲ್ಲ ಅದನ್ನ ನಾನು ಯಾಕಂದೆ ಗೊತ್ತಾ, ಅಲ್ಲಿ ನೋಡಿದ್ರೆ ದೂರದಲ್ಲಿ ಆ ಕೆಂಪನೆ ಸೇರೆ ಉಟ್ಕೊಂಡು ನಮ್ ಮೀನಕ್ಕ ನಗಾಡ್ಕೊಂಡು ಚಪ್ಪಳೆ ಹೆಂಗ್ ಹೊಡಿತಾರೆ ಇಂತವಳೆ. ಮೀನಕ್ಕೆ ಯಾವಾಗ ಸೇರ್ಕೊಂಡ್ಲಂತಿದ್ಕೆ ನೋಡು ಅವಳು ಏನ್ ಮಾಡೋಳು ಗೊತ್ತಾ, ಈಗ ನೀನ್ ಹೋಗಿ ಬಂದಿರೋ ವಿಚಾರವ ಎಲ್ಲೋ ಮೆತ್ತಗೆ ನಿಮ್ ಮನೆಯವ್ರ ಹತ್ರನೋ ಬೇರೆ ಹತ್ರ ಮಾತಾಡ್ತಾ ಇರ್ತೀಯ, ಕಿವಿ ಕೊಟ್ಟಿರ್ತಾಳೆ, ನಾನು ಯಾಕೆ ಉಸಿ ಸಣ್ಣಗಾಗಬಾರ್ದು, ಜಾಸ್ತಿ ನಗಾಡಬಾರ್ದು, ಉಸಿ ಆರೋಗ್ಯ ಚೆನ್ನಾಗಿ ಇಟ್ಕೋಬಾರ್ದು ಅಂತವ. ಓಹೋ ಮೀನಕ್ಕ ಅವಳದ್ ಹಂಗಲ್ಲ ಐಡಿಯಾ, ಅವಳದೇ ಬೇರೆ ಇರ್ತದೆ. ಹಂಗಂತೀಯ ನಿಂತ್ಕೊಂಡು ಒಂದಿವ್ ಚಪ್ಪಾಳೆ ಹೊಡೆದ್ಬಿಟ್ಟು ನಗಾಡ್ಬಿಟ್ರೆ 4 ಜನ ಬಂದು ಸೇರ್ಕೊತಾರ, ಅದನ್ನೇ ಒಂದ್ ಸಂಘ ಮಾಡ್ಬೋದಲ್ಲ, ಲಾಫಿಂಗ್ ಕ್ಲಬ್ ಅಂತವ. ಹೌದೌದು, ಇವೆಲ್ಲ ತಯಾರಿ ಮಾಡ್ಕೊತಾವಳೆ ಅಂತ ಅನಿಸ್ತದೆ ನನ್ಗ್ಯಾಕೋ. ಅವಳಿಗೆ ನಗಾಡಿ ಶೈಲಿ ಕೇಳಿ ಸಂಘನೆ ಮಾಡ್ಬಿಡ್ತಾಳೆ ಅಂತ ಮಾಡ್ತಾವಪ್ಪ ಅವಳಿಗೆ. ಏನಿಲ್ಲ, ಈಗ ನಿನಗೆ ಇಷ್ಟು ದಿನ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ದೋ ತಿಳ್ಕೊತಾ ಇದ್ದೋ, ಈಗ ನಿನ್ ಸಂಘಕ್ ನಾವೊಂದು ಹೊಸ ಹೆಸರು ಕೊಡ್ತಾ ಇದೀವಿ. ಏನಂತ? ಕಿಲ ಕಿಲ ಮೀನಕ್ಕ ಅಂತವಾ. ನೀನೇ ಬಿಡು ಸಂಕ್ರಣ, ಬ್ಯಾಂಕ್ ಮೀನಕ್ಕ ಆಯ್ತು, ಈಗ ಸಂಘಕ್ಕೆ ಕಿಲ ಕಿಲ ಮೀನಕ್ಕ. ಅಲ್ಲ ಅದು ನೀನು ಒಂಥರ ನಮ್ಗೆ ಲಕ್ಷ್ಮೀ ದೇವಿ ಇದ್ದಂಗೆ ಬಿಡು, ನಿನ್ ಬಗ್ಗೆ ನಾವ್ ಹಂಗೆಲ್ಲ ಮಾತಾಡಕ್ಕಲ್ಲ. ಈಗ ಈಗ ವಸಿ ನಗಾಡೋದ್ರಿಂದ ಅಣ್ಣೇ ಹೇಳ್ದಂಗೆ ನಮ್ಗೆ ನರನಾಡಿಲೆಲ್ಲ ಶಕ್ತಿ ಹೊಮ್ಮುತ್ತೆ, ಈಗ ಹತ್ಕಂಡ್ರೆ ಮತ್ತೆ ಕೋಪ ಮಾಡ್ಕಂಡ್ರೆ ಎಲ್ಲ ಬಿಗ್ದು ಮುಖ ಗೊಪ್ಪೆಂಗ್ ಆಗುತ್ತಪ್ಪ. ಅದೇ ನೀವ್ ನಗಾಡೋದ್ರಿಂದ ಎಲ್ಲದಕ್ಕೂ ಶಕ್ತಿ ವರ್ಧಿಸುತ್ತೆ, ಆರೋಗ್ಯ ಇನ್ನೂ ಚೆನ್ನಾಗುತ್ತೆ ಅಂದ್ರೆ ಯಾಕಪ್ಪ ನಗಾಡಬಾರ್ದು? ಇವಳು ಇಂಡೈರೆಕ್ಟ್ ಆಗಿ ಏನಂತ ಗೊತ್ತಾಣಯ್ಯ, ನಾವು ನೋಡಕ್ ಚೆನ್ನಾಗ್ ಕಾಣ್ತಿಲ್ಲ, ಮುಖ ಎಲ್ಲ ಅವ್ಳು ಬಿಗಿಯಾಗಿ ಇಟ್ಕೊಂಡಿರ್ತೀವಿ ಅಂತ ಉಸಿ ನಗಾಡ್ಕೊಂಡು ಸೌಂದರ್ಯ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾವಳು. ಏನ ಸೌಂದರ್ಯ ಹೆಚ್ಚಿಸ್ಲಿ, ಆರೋಗ್ಯ ವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ನೀನ್ ಹೇಳಂಗ್ ಶಂಕರಣ, ಈ ನಗೆ ಕ್ಲಬ್ ಗಳು ಮಾಡ್ಕೊಂಡವ್ರೆ, ಚಪ್ಪಾಳೆ ಹೊಡೆಯೋದ್ ಮಾಡ್ಕೊಂಡವ್ರೆ, ಯೋಗದ್ ಮಾಡ್ಕೊಂಡವ್ರೆ, ವಾಕಿಂಗ್ ಇಂದ ಮಾಡ್ಕೊಂಡವ್ರೆ, ಒಂದಲ್ಲ ಎರಡಲ್ಲ ಕಂಬಿಡ್ ಶಂಕರಣ. ಆಮೇಲೆ ಯಾವ ಕಣ್ಣಲ್ಲಿ ನೋಡೋದು ಯಾವ ಕಣ್ಣಲ್ಲಿ ಬಿಡೋದು ಅನ್ನಂಗ. ಈಗ ಅದನ್ನ ಹೇಳಕ್ ಬಂದೆ ನಾನು, ಶಂಕರಣ್ಣ ಹೇಳ್ಬಿಡ್ತೀನಿ ತಡಿ, ಜಗ್ಗಿ ಬರ್ತಾ ಇದೆ. ನೀವು ಚಪ್ಪಾಳೆ ಹೊಡೆಯೋದು ಅಂದ್ರಲ್ಲ, ಸಣ್ಣ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗುವಾಗ ಏನಾದ್ರು ಹೇಳ್ದಾಗ ಮಕ್ಕಳ ಚಪ್ಪಾಳೆ ಹೊಡೀರಿ ಅಂದ್ರೆ ಪಟ ಪಟ ಹೊಡಿತಿದ್ವಿ. ಅದ್ ಬಿಟ್ರೆ ನಾವ್ ಎಲ್ಲಿ ಚಪ್ಪಾಳೆ ಹೊಡೆದೇವು? ಈಗಲೂ ಸ್ಕೂಲಲ್ಲಿ ಹೊಡಿಸ್ತಾರಲ್ಲ. ಸ್ಕೂಲಲ್ಲಿ ಬಿಡು, ಈಗ ನಾವ್ ಸ್ಕೂಲ್ ಓದಿದ್ ಯಾವ ಜಮಾನಪ್ಪ? ಈಗ ನಿಜಕ್ಕೂ ನೀವು ದಿಟ್ಟವಾಗ್ಲೂ ಚಪ್ಪಾಳೆ ಹೊಡೆದಿರಾ? ಅದ್ ಹೊಡೆಯೋದ್ರಿಂದ ಅದ್ರಲ್ಲೂ ನಿಮಗೆ ಎಲ್ಲ ರೀತಿನೂ ಎಕ್ಸಸೈಸ್ ಏನೇನೋ ಆಗುತ್ತೆ ಅಂತ ಹೇಳ್ತಾರಪ್ಪ. ಈಗ ಒಂದು ಹೇಳ್ತೀನಿ ಶಂಕರಣ, ಈಗ ಚಪ್ಪಾಳೆ ಹೊಡೆಯೋದಾಗ್ಲಿ ನೆಗಡೋದಾಗ್ಲಿ ಅದ ಹೇಳ್ಕೊಟ್ಟು ಹೇಳ್ಬೇಕು ಕೇಳ್ಮೇಲೆ ಮಾಡೋದಲ್ಲ, ಅದು ಸಹಜವಾಗಿರ್ಬೇಕು, ನ್ಯಾಚುರಲ್ ಅಂತೀವಲ್ಲ. ನನಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನ್ನಿಸ್ತು, ಮನಸ್ಸಿಂದ ಬರಬೇಕು, ನಗಬೇಕು ಅಂತ ಅಂದಾಗ ನಗಿಸ್ಬೇಕು. ಏನೇಳು? ಖಂಡಿತ ಖಂಡಿತ. ಈಗ ಅಲ್ಲಿ ಯಾವ್ಯಾವ್ದು ಪ್ರೋಗ್ರಾಮ್ ಮಾಡ್ತಕ್ಕಪ್ಪ ನಗಕ್ಕೆ ಅಂತಲೇ ಒಂದಷ್ಟ. ಈಗೆಲ್ಲ ಸ್ವಲ್ಪ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಗಳು ಅಂತ ಹೇಳ್ಬಿಟ್ಟು, ಈಗ ಹಾಡು ಹೇಳರು ಕತೆ ಹೇಳರು ಎಲ್ಲ ಹಿಂದೆ ಕುಳ್ಕೊಬಿಟ್ಟು ಇವ್ರು ನೆಗಾಡ್ಸರ್ ಮುಂದಕ್ಕೆ ಬರ್ತಾರೆ. ಈಗ ಅವ್ರ ಕತೆ ಏನಾಗೈತೆ ಅಂದ್ರೆ ಶಂಕರಣ, ಹೇಳಿದ್ನೆ ಹೇಳಿ ಹೇಳಿ ಎಲ್ಲಿ ಬರ್ತದ ನಗ? ಈಗ ಟಿವಿಲಿ ಕೇಳಿರ್ತೀನಿ ಅಥವಾ ಇನ್ನೆಲ್ಲೋ ನೋಡಿರ್ತೀನಿ ಮೊಬೈಲ್, ಅವನೇ ಮತ್ತೆ ಬರ್ತಾನೆ. ಆಮೇಲೆ ಅವ್ನ್ ನೋಡ್ಕೊಂಡು ಇನ್ನೊಂದ್ 4 ಜನ ಮರಿಗಳು ಹುಡ್ಕತ್ತಾರೆ, ಅವನಂಗೆ ಮಾಡೋದು, ನಗುನೇ ಬರೋದಿಲ್ಲ. ಈಗ ನಗದಿದ್ರೆ ಅವನಿಗೆ ಮರ್ಯಾದೆ ಕೊಟ್ಟಂಗ ಹಾಕಿಲ್ಲ, ಅವನು ನೋಡ್ತಾ ಇರ್ತಾನೆ, ಅವನ್ ಬೇಜಾರಾಯ್ತಾನೆ. ಒಂದು ಎರಡು ನಗ್ದನೆ ಸುಮ್ಮನೆ ಕೂತಿದ್ದೆ ಅಂತ ಅಂದ್ರೆ ಅಣ್ಣ ಹಿಂಗೇನ ಸಮಸ್ಯೆ ಆಗೈತೆ ಅಂತ ಅಕ್ಕಪಕ್ಕದಲ್ಲಿರೋ ಅನ್ಕೋತಾರೆ. ಆ ಕಾರಣಕ್ಕೆ ಈ ಒಂಥರ ಒತ್ತಾಯ ಪೂರ್ವಕವಾಗಿ ನಗದ್ರಿಂದ ಅದರಿಂದ ಏನ್ ಆರೋಗ್ಯ ಸುಧಾರಿಸ್ತದೆ ಅಂತ ನಾನು ಅನ್ಕೊಳಕಿಲ್ಲ ಶಂಕರಣ್ಣ. ಈಗ ನೀನು ಆರೋಗ್ಯ ಸುಧಾರಿಸ್ತದೆ ಅಂತ ನನಗೆ ಒಂದು ವಿಚಾರ ಜಪ್ತಿಗೆ ಬಂತು. ಅಣ್ಣಯ್ಯ, ಈಗ ಈಗ ನಾವಿರೋದು 2023 ಇಸ್ವಿ, ಈಗಾಗಲೇ 1 ತಿಂಗಳು ಕಳೆದೋಯ್ತು, ಫೆಬ್ರವರಿನಾಗ ಇದೀವಿ. ನೀ ಕಾಣಂಗೆ ನಮ್ಮ ರಾಜ್ಯದ ಉತ್ತಮವಾದಂತಹ ಹಳೆ ಬೆಳೆಗಳ ವಿಶ್ವ ಮಟ್ಟದಲ್ಲಿ ಗುರುತಿಸ್ಬಿಟ್ಟು ಸಿರಿಧಾನ್ಯಗಳ ವರ್ಷ ವಿಶ್ವ ಮಟ್ಟದಲ್ಲಿ ಅಂತ ಮಾಡೋರೆ. ಅದು ಕಿರುಧಾನ್ಯ ಇತ್ತು, ತೃಣಧಾನ್ಯ ಇತ್ತು, ಈಗ ಅದು ಸಿರಿಧಾನ್ಯ. ಸಿರಿಧಾನ್ಯ ಯಾರಿಗೆಲ್ಲ ಸಿರಿ ಬೇಕು? ಹೌದು, ಆರೋಗ್ಯನ ವೃದ್ಧಿ ಮಾಡ್ಕೋಬೇಕು ಅನ್ನೋದಾದ್ರೆ ಈ ಧಾನ್ಯಗಳ ತಿನ್ನಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಈ ಒಂದು ಸಣ್ಣ ಸಣ್ಣ ಬೆಳೆಗಳ ಗುರುತಿಸ್ಬಿಟ್ಟು ಒಣೆಯ ಅದರಲ್ಲಿರೋ ಪೋಷಕಾಂಶಗಳ ಒಸಿ ಹೆಚ್ಚಿಗೆ ಪ್ರಚಾರ ಮಾಡಿ ಅದರಿಂದ ಸಾಕಷ್ಟು ಆರೋಗ್ಯ ವೃದ್ಧಿ ಆಯ್ತದೆ ಅಂತ ಹೇಳಿ ಪ್ರಚಾರ ಮಾಡ್ತಾವ್ರೆ. ನಾನು ಅದಕ್ಕೆ ನೀನ್ ಹೇಳಿದಕ್ಕಂತಂದೆ ಈ ಆರೋಗ್ಯ ವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ನನ್ನಿಂದ ನಾನೇ ಮಾಡ್ಕೋಬೇಕು ಅಂದ್ರೆ ಮನ್ಸಿಗೆ ಬರಬೇಕು ಅಂತಂದಲ್ಲ, ಅದಕ್ಕೆ ಒಂದೊಂದು ವಿಚಾರ ಜಪ್ತಿ ಬತ್ ನೋಡಂಗೆ. ಅಲ್ಲ, ಒಳ್ಳೆ ವಿಷಯನೇ ನೆನಪು ಮಾಡಿದೆ ಶಂಕರಣ್ಣ. ನೀನು ಈ ವರ್ಷ ಬೇರೆ ಪ್ರಾರಂಭ ಆಯ್ತಲ್ಲಪ್ಪ, ಈಗ ಹೆಂಗೆ ಅಂತ ಅಂತಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಐತಲ್ಲ, ಈಗ ನಮ್ಮ ಮನುಷ್ಯನ ದೇಹದ ಬೆಳವಣಿಗೆಗೆ ಏನೇನ್ ಬೇಕು, ಬರೀ ಏನೇನು ಭತ್ತ ತಿಂದ್ರ ಹಾಕಲ್ಲ, ಅಕ್ಕಿ ತಿಂದ್ರ ಹಾಕಲ್ಲ, ರಾಗಿ ತಿಂದ್ರ ಹಾಕಲ್ಲ, ಬರೀ ಬೇಳೆ ತಿಂದ್ರ ಹಾಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಮಗ್ ಬಹಳ ಅಗತ್ಯವಾಗಿ ಏನೇನ್ ಬೇಕು, ಪ್ರೋಟೀನ್ ಯಾವ್ದ್ರಲ್ಲಿ ಸಿಗ್ತದೆ, ವಿಟಮಿನ್ ಯಾವ್ದ್ರಲ್ಲಿ ಸಿಗ್ತದೆ, ನಮ್ಗೆ ಒಳ್ಳೆ ಶಕ್ತಿ ಯಾವ್ದ್ರಿಂದ ಸಿಗ್ತದೆ, ಇದ ಒಂದೊಂದೇ ಒಂದೊಂದೇ ಗುರ್ತು ಮಾಡ್ತಾರೆ. ಗುರ್ತು ಮಾಡ್ಬಿಟ್ಟು ಈಗಾಗಲೇ ಈಗ ಒಂದ್ 4-5 ವರ್ಷದಿಂದ ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಅಂತ ಮಾಡಿದ್ರು. ಬೇಳೆಕಾಳುಗಳು ನಮ್ಗೆ ಎಷ್ಟು ಬೇಕು, ಯಾಕೆ ಬೇಕು, ಅದರಿಂದ ಏನ್ ಅನುಕೂಲ ಆಗುತ್ತೆ, ಈ ತರದ ವಿಚಾರಗಳನ್ನ ಅವ್ರು ಹೇಳಿದ್ರು. ಅದೇ ತರ ಈ ವರ್ಷವ 2023 ವರ್ಷವ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಬಿಟ್ಟು ಕರೆದವ್ರೆ. ಅಂತ ಅಂದ್ರೆ ಸಿರಿಧಾನ್ಯದಲ್ಲೂ ಕೂಡ ಒಂದಷ್ಟು ಪೌಷ್ಟಿಕಾಂಶಗಳಿದಾವೆ, ಅವು ನಮ್ಮ ದೇಹಕ್ಕೆ ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕಾಗಿ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಕರೆದವ್ರೆ. ಮತ್ತೆ ಸಿರಿಧಾನ್ಯ ಅಂದ್ರೆ ನಾವು ಮುಂಚಿನಿಂದಲೂ ಯೂಸ್ ಮಾಡ್ತೀವಲ್ಲಪ್ಪ, ಎಂತದ್ದು ರಾಗಿ, ಅದು ಕೂಡ ಸಿರಿಧಾನ್ಯನೇ ತಾನೆ. ಅದರಲ್ಲಿ ಕೆಲಸ ಮಾಡ್ಕ ತಿಂತಾ ಇದ್ವಿ, ಬರೀ ಮುದ್ದೆನೆ ತಿಂದೇವ ನಾವು. ಎಷ್ಟು ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ರೊಟ್ಟಿ ಎಲ್ಲಾದ್ನು ಮಾಡ್ಕೊಂಡು ತಿಂತೀವಿ. ಅದಕ್ಕಿಂತ ಹೆಚ್ಚಿಗೆ ಅಂಬ್ಲಿ ಮಾಡ್ಕೊಂಡ್ ಎಷ್ಟು ಸಲ ಕುಡ್ದಿಲ್ಲ, ಬೆಣ್ಣೆ ಇಲ್ಲ ಅಂತ ಹೇಳಿ ಬಂದು ಕಿತ್ತಾಡ್ಕೊಂಡು ತಗೊಂಡೋಗಿಲ್ಲ ನೀವು. ಸಂಕ್ರಣಕ್ಕೆ ಅಂಬ್ಲಿ ಕೊಟ್ಟದಕ್ಕೂ ಸಾರ್ಥ ಕಾರಣಯ್ಯ ಹೆಸರು ಹೇಳ್ಬಿಟ್ಟ. ಕರೆಕ್ಟ್ ಕರೆಕ್ಟ್ ಹೇಳ್ದ. ಈಗ ನೋಡ ಸಿರಿಧಾನ್ಯಗಳಲ್ಲಿ 9 ಸಿರಿಧಾನ್ಯ ಇರೋದು. ಯಾವ ಹೇಳವ ನೋಡಿ, ಸಿರಿಧಾನ್ಯ ಹೇಳ್ತೀನಿ, ರಾಗಿ, ಜೋಳ, ಆಮೇಲೆ ಎಂತದ್ದು ಸಜ್ಜೆ, ಆಮೇಲೆ ಆಮೇಲೆ ನಿನ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಬೆಳ್ಕರಿತದೆ. ಆಯ್ತಾ, ನಮ್ಮನೆ ಕೋಳಿನೂ ದಬಾರ್ಕೇನೇನು ಹಾರ್ಕ ಬರ್ತದೆ. ಶಂಕರ್ ಬೈತಾನೆ ಅಂತ ಹೇಳ್ಬಿಟ್ಟಿವಳು ಅಕ್ಕಿ ಬೆಳೆಯನ್ನು ಸೇರಿಸ್ಬಿಟ್ಟಳು, ಬೇರೆ ಕಷ್ಟ. ಈಗ ಸಿರಿಧಾನ್ಯ ಅಂತ ಅಂದ್ರೆ 9 ತರದವು ಅಂತ ಹೇಳಿದ್ನಲ್ಲ, ಸಜ್ಜೆ, ರಾಗಿ, ಜೋಳ. ಬರ್ಕ ಶಂಕರಣ್ಣ ನೀನು ನಂಗೆ ಈಗ ಮೊದ್ಲಿಂದ ಹೇಳ್ಬಿಡು, ನನ್ ಬರ್ಕ ಅಂತಾನು ಇದೇನೋ ಅನ್ಕೊಬಿಟ್ಟೆ. ಯಾಕೆಂದ್ರೆ ಮರ್ತೋಗ್ಬಿಡ್ತಾವು, ಯಾಕೆ ಮರ್ತೋಯ್ತವೆ ಅಂತ ನಾನು ಆಮೇಲೆ ಹೇಳ್ತೀನಿ ಶಂಕರಣ್ಣ. ಸಜ್ಜೆ, ರಾಗಿ, ಜೋಳ ಮೂರಾಯ್ತಪ್ಪ. ಈಗ ಸಜ್ಜೆ ಅಂದೆ, ರಾಗಿ ಅಂದೆ, ಜೋಳ ಅಂದೆ, ಹಾರ್ಕ, ಕೊರಲೆ, ಸಾವೆ. ಹಾರ್ಕ, ಕೊರಲೆ, ಸಾವೆ, ಸಾವೆ, ಬರ್ಗು, ಊದ್ಲು, ನವಣೆ. ನೀವು ಆಗ್ಲೇನೋ ಹೇಳ್ತಿದ್ಲು, ಇರು ಇರು ಇದ ಬರ್ಗು, ಅವಳಿಗೂ ಗೊತ್ತ. ನವಣೆ, ಊದ್ಲು, ನವಣೆ. ನವಣೆ ಸಾಮೇನ ನಾನು ಮಾಡಿದೀನಿ ಕಣಪ್ಪ ನಿಜವಾಗ್ಲೂ. ಇಷ್ಟನ್ನ ಸಿರಿಧಾನ್ಯಗಳು ಅಂತ ಹೇಳಿ ಕರೀತಾರೆ. ನೀನ್ ಆಗ್ಲೇ ಹೇಳ್ತಾ ಇದ್ದಪ್ಪ, ಕಿರುಧಾನ್ಯ ಅಂತ ಕರಿತಿದ್ದೋ ಇವ, ತೃಣಧಾನ್ಯ ಅಂತ ಕರಿತಿದ್ದೋ, ಸಿರಿಧಾನ್ಯ ಅಂತ ಯಾಕಾಯ್ತು ಅಂತ. ಇದು ವಿಷಯ ಈಗ, ಇವು ಸಿರಿಧಾನ್ಯ ಯಾಕಾಯ್ತು ಅಂತ ಆಮೇಲೆ ಹೇಳ್ತೀನಿ ಶಂಕರಣ. ತೃಣಧಾನ್ಯ ಅಂತ ಯಾಕೆ ಕರಿತಾ ಇದ್ರು, ಆಮೇಲೆ ಕಿರುಧಾನ್ಯ ಅಂತ ಯಾಕೆ ಕರಿತಿದ್ರು ಅಂತ. ಸಣ್ಣ ಸಣ್ಣದಾಗಿರುತ್ತಲ್ಲ, ಯಾಕೆ ಅಂತ ಅಂದ್ರೆ ಈ ರಾಗಿ ನೋಡಿದ್ವಲ್ಲಪ್ಪ, ಪರಿಚಯ. ಈ ಬೇರೆ ಹೂವಲ್ಲ, ಕೊರಲೆ, ಸಾವೆ, ಹಾರ್ಕ, ಸಜ್ಜೆ ಎಲ್ಲ ಅವಲ್ಲ, ಅವುವೇ ರಾಗಿ ಅಷ್ಟೇ ಇರೋದು, ಅಷ್ಟು ಸಣ್ಣ. ಅದಕ್ಕಿಂತ ಇನ್ನೊಂಚೂರು ಸಣ್ಣವೇ, ಇನ್ನೊಂದ್ ಸ್ವಲ್ಪ ದಪ್ಪ ಇರಬಹುದು, ಹೆಚ್ಚು ಕಮ್ಮಿ ಒಂದ್ 10% ಆಚೆ ಈಚೆ. ಅದಕ್ಕೆ ಇವನ್ನ ಕಿರುಧಾನ್ಯಗಳು ಅಂತ ಹೇಳಿ ಕರಿತಾ ಇದ್ರು. ಆದ್ರೆ ಇವು ಸಣ್ಣಗಿದ್ರುವೆ, ಈ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಂಗೆ ಇದ್ರಲ್ಲಿ ಇರೋಂತ ಪೌಷ್ಟಿಕಾಂಶಗಳವಲ್ಲ ಶಂಕರಣ, ಇವು ಭಾರಿ ಶ್ರೀಮಂತವಾಗಿದ್ದು. ಅಂತಂದ್ರೆ ಬೇರೆ ನಾವೇನು ಅಕ್ಕಿನಲ್ಲಿ ಏನ್ ಪೌಷ್ಟಿಕಾಂಶ ನೋಡ್ತೀವಿ, ಬೇರೆ ಬೇಳೆಕಾಳುಗಳಲ್ಲಿ ಏನ್ ಪೌಷ್ಟಿಕಾಂಶ ನೋಡ್ತೀವಿ, ಇನ್ ಬೇರೆ ಏನೇನ್ ನಾವು ಸೇವನೆ ಮಾಡ್ತೀವೋ ಅದೆಲ್ಲದಕ್ಕೂ ಹೋಲಿಕೆ ಮಾಡಿದ್ರೆ ಇವತ್ತರಲ್ಲಿ ಇರೋಂತ ಪೌಷ್ಟಿಕಾಂಶಗಳೇ ಬೇರೆ. ಮತ್ತೆ ಇವು ನಮ್ಮ ಆರೋಗ್ಯಕ್ಕೆ ಪೂರಕವಾದವು. ನೋಡು ಇದು ವಿಷಯ ಇರೋದು, ನಮ್ಮ ಆರೋಗ್ಯಕ್ಕೆ ಬಹಳ ಪೂರಕವಾದವು ಅಂತ ಅಂದ್ರೆ ಹೇಳ್ತೀನಿ ಮುಂದೆ ಯಾವ್ಯಾವ ಬರ್ತವೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತೀನಿ ನಾನು. ಎಲ್ಲದಕ್ಕೂ ಶಂಕರಣ, ನಮಗ್ ಶಕ್ತಿಗಿರ್ಬೋದು, ನಮ್ ಯುಕ್ತಿಗಿರ್ಬೋದು, ಆಯ್ತಾ, ಬೇರೆ ಬೇರೆ ತರದ ನಮ್ ಎಲ್ಲಾ ದೈನಂದಿನ ಚಟುವಟಿಕೆಗಳು ಇರ್ತಾವಲ್ಲ, ಅವೆಲ್ಲವಕ್ಕೂ ಪೂರಕವಾದಂತಹ ಪೌಷ್ಟಿಕಾಂಶಗಳಿರೋದ್ರಿಂದವ ಇಷ್ಟೊಂದು ಒಳ್ಳೊಳ್ಳೆ ಪೌಷ್ಟಿಕಾಂಶಗಳು ಅವಲ್ಲ ಅಂತ ಹೇಳ್ಬಿಟ್ಟು ಇದ ಸಿರಿಧಾನ್ಯ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ರು. ಅಣ್ಣಯ್ಯ, ಸಕ್ಕರೆ ಕಾಯಿಲೆಗೂ ಇದು ತಿಂದ್ರೆ ಒಳ್ಳೇದಾಗುತ್ತ ಅಣ್ಣಯ್ಯ? ಹೇಳ್ತೀನಿ ತಡೆಯಲ್ಲಿ. ನೀನು ತುಂಬಾ ಅರ್ಜೆಂಟ್ ಮಾಡಬೇಡ, ಈಗ ಮನೇಲಿ ಏನ್ ಕೆಲಸ ಐತೆ ಅಂತ ನಂಗೆ ಅರ್ಥ ಆಯ್ತಿಲ್ಲವ. ಉಸಿ ಕೂತ್ಕ ಸಮಾಧಾನವಾಗಿ ಇಲ್ಲಿ ಹೇಳ್ತಿಲ್ವ ಅಣ್ಣಯ್ಯ, ಕೇಳ್ಕೊಂಡು ಹೋಗ್ಬಿಡೋದಂತ. ಅಲ್ರಿ, ಅವಳ ಅಲ್ಲಿ ಚಪ್ಪಾಳೆ ತಟ್ಬಿಟ್ಟು ನಗಾಡ್ ಬಂದಲ್ಲ, ಆ ಉತ್ಸಾಹನ ಗೌಡ್ರ ಜೊತೆ ಉಸಿ ಹಂಚ್ಕೊಳಕ್ಕೆ ಅಂತ ಬಹಳ ಅಂತ. ಉತ್ಸಾಹ ಆಯ್ತಾ, ಸುಸ್ತಾಯ್ತ, ಯಾರಿಗ ಗೊತ್ತಿಲ್ಲ ಅಂದ್ರೆ ಹೋಗ್ಬಿಟ್ಟು ಉಸಿ ಏನಾದ್ರು ಬಿಸಿ ಬಿಸಿ ಮಾಡ್ಕೊಡಿ ಅಂತ ಕೇಳಕ್ಕಿರ್ಬೇಕು. ಕೇಳಿದ್ರೆ ಹಿಂಗನ್ನೋದು ಏನಿಲ್ಲ ಅಣ್ಣ, ಏನಂತ ಹೇಳ್ತಿದ್ದಿಲ್ಲ, ಇವನ ಸಿರಿಧಾನ್ಯ ಅಂತ ಯಾಕೆ ಕರಿತಿದ್ರು, ಇದ್ರಲ್ಲಿ ಏನೆಲ್ಲ ಪೋಷಕಾಂಶ ಇದ್ದು ಅಂತ ಹೇಳ್ದಲ್ವಾ. ಮತ್ತೆ ತಡ್ಕ ಇನ್ನು ಹೇಳ್ತಾವ್ನೆ, ಕೇಳ್ಕೊಳ್ಳ. ಆಯ್ತು ಬಿಡಪ್ಪ, ಸುಮ್ನಿರು. ಮತ್ತೆ ಹಂಗೆ ಸಿರಿಧಾನ್ಯ ಅಂತ ಹೇಳಿ ಮಾಡ್ಕೊಂಡು ಶಂಕರಣ, ಈಗ ಮೊದ್ಲೆಲ್ಲ ಬರೀ ಬಡವ್ರ ಬಗ್ರು ತಿನ್ನೋದಿದ ಅಂತ ಇತ್ತು, ಆಯ್ತಾ. ಆದ್ರೆ ಈಗ ಹಂಗಲ್ಲ, ಎಲ್ಲಾರು ತಿನ್ಬೇಕು ಅನ್ನೋ ತರದಲ್ಲಿ ಆಗ್ಬಿಟ್ಟೈತೆ. ಯಾಕೆಂತಂದ್ರೆ ಹಳೆ ಮೀನಕ್ಕೆ ಕೇಳಿದ್ಲಲ್ಲ ಶುಗರ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಶುಗರ್ ಆಗ್ಬೋದು, ಬಿ ಪಿ ಆಗ್ಬೋದು, ಇನ್ನು ಹೊಸ ಹೊಸ ಎಂತ ಕಾಯಿಲೆ ಬಂದು ದೊಡ್ಡ ಪಟ್ಟಿನೇ ಇತ್ತು, ದೊಡ್ಡ ಪಟ್ಟಿನೇ ಇದೆ ಅವಕ್ಕೆಲ್ಲವ ಇದು ಒಂಥರ ರಾಮಬಾಣ ಇದ್ದಂಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ ದೇಹಕ್ಕೆ ಯಾವುದೇ ತರಹದ ರೋಗ ಬರಬಾರದು ಅಂತೇಳಿ ಇಂತ ಆಹಾರವನ್ನ ತಿಂದ್ರೆ ಸೇವನೆ ಮಾಡಿದ್ರೆ ಮತ್ ನಮ್ ಹಿರಿಕರು ಇನ್ನಾಕಪ್ಪ ಅಷ್ಟು ಗಟ್ಟಮುಟ್ಟಾಗಿ ನೂರಾರು ವರ್ಷ ಬದುಕ್ತಿದ್ರು. ಆಮೇಲೆ ನೋಡಿ ಇನ್ನೊಂದು ಹೇಳ್ತೀನಿ ಶಂಕರಣ್ಣ, ಈಗ ನಾನು ನೀನು ಕಾರಣ ಹಂಗೆ ನಮ್ಮೂರಲ್ಲೇ ನೀರಿಲ್ದೆ ಇದ್ದ ಕಾಲದಲ್ಲಿ, ಹೌದು ನೀರಿಲ್ದೆ ಇದ್ದ ಕಾಲದಲ್ಲಿ ಅಂದ್ರೆ ಮಳೆ ಇಲ್ದೇ ನಮ್ಮೂರಲ್ಲಿ ನಾಳೆನೂ ಇರಲಿಲ್ಲ, ಹೌದು ಏಮಾವತ್ತಿದ್ದು ಇಲ್ಲ, ಕೆರೆಕಟ್ಟೆನೇ ಇತ್ತಿಲ್ಲ, ಕೆರೆಕಟ್ಟೆನೂ ಇರಲಿಲ್ಲ, ಕೆರೆಕಟ್ಟೆಗಳು ಇದ್ದು ಅಲ್ಲಿ ನೀರಲ್ ಜಾಸ್ತಿ ಇರ್ತಿತ್ತು, ಮಳೆ ಬಂದ್ರೆ ತುಂಬಕಡ ಇಲ್ದಿರಲಿಲ್ಲ, ಮಳೆ ಬಂದ್ರೆ ಮಾತ್ರ ಮಾತಾಡ್ಸೋ ನನ್ನ ಇಲ್ಲ ಅಂತ ಅನ್ನೋದಿಲ್ಲ. ಈ ಬೋರ್ವೆಲ್ ಎಲ್ಲ ಬಂದ್ಬಿಡ್ತಲ್ಲಪ್ಪ ಅದೆಲ್ಲ ಬರೋದ್ಕಿಂತ ಮೊದಲು ಇವೆಲ್ಲನೂ ನಾವು ಬೆಳೀತಾ ಇದ್ದ, ಇವೆಲ್ಲನೂ ಬೆಳೆದ ನಾನು ಕಣ್ಣಾರು ನೋಡಿದ್ನಿ ಕಣ್ ಶಂಕರಣ್ಣ ಬೆಳೆದಿರೋದು ಎಲ್ಲ ಗೊತ್ತು. ಈಗ ಇತ್ತೀಚೆಗೆ ಯಾಕೆ ಇವು ಮರೆ ಆಯ್ತು ಮತ್ತೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬತ್ತು ಅನ್ನೋದಕ್ಕೆ ನೀನ್ ಹೇಳ್ತಾ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಪೋಷಕಾಂಶ ಐತೆ. ಆಯ್ತಾ, ನಾನು ಅದಕ್ಕೆ ಹೇಳಿತಾಗ್ಲೇ ಒಂದ್ ಮಾತಾ, ನಮ್ ಹಿರುಕರು ಇದನ್ನ ಎಷ್ಟು ಬೆಳೆದು ಎಷ್ಟು ಗಟ್ಟುಮುಟ್ಟಾಗಿ ತಿನ್ಕೊಂಡು ಇದ್ರು ಅಂತಂದ್ರೆ ಇವಲ್ಲಿ ಬಿಡಪ್ಪ ಅವಾಗ ದವಾಖಾನೆಗಳಲ್ಲಿದ್ದು, ಹೌದು ಎಲ್ಲಿ ಔಷಧಿ ಪೌಷ್ಟಿ ಅಂತ ಎಲ್ಲಿ ಯಾರೋ ಒಬ್ರು ಮೂರ್ ಹಳ್ಳಿಗೋ ಐದಳಿಗೆ ಸೇರಿಸಿ ಒಬ್ರು ನಾಟ್ಯ ವೈದ್ಯರು ಇರೋರು ಅವ್ರ ಹತ್ರಕ್ಕೂ ಅದು ವರ್ಷದಲ್ಲಿ ಎರಡ್ ಸಲ ಮೂರ್ ಸಲ ಹೋದ್ರೆ ಹೆಚ್ಚು ಅಲ್ವಾ. ಅದ್ರ ಆಸ್ಪತ್ರೆಗಳೇ ಇಲ್ದಿರ ಕಾಲದಲ್ಲಿ ನೂರಾರು ವರ್ಷ ನಮ್ಮ ಹಿರಿಕರು ಬಾಳ್ತಾ ಇದ್ರು ಅಂತಂದ್ರೆ ಇದೇ ಕಾರಣ. ಈಗ ಕಾಯಿಲೆ ಇರಲಿಲ್ಲ, ಆಸ್ಪತ್ರೆ ಇರಲಿಲ್ಲ, ಕಾಯಿಲೆ ಇದ್ರೆ ತಾನೇ ಆಸ್ಪತ್ರೆ ಇರೋದು. ಇವಾಗ ಕಾಯಿಲೆ ಜಾಸ್ತಿ ಆಗ ಆಸ್ಪತ್ರೆ ಜಾಸ್ತಿ ಆಗ ಅಷ್ಟೇ. ಅಲ್ಲ, ಅದು ಆಸ್ಪತ್ರೆ ಜಾಸ್ತಿ ಆಗ ಕಾರಣ ಏನು ಅಂತಂದ್ರೆ ನಾವು ಬೆಳಿಬಾರ್ದನ್ನ ಬೆಳೆದು ಭೂಮಿಗೆ ಹಾಕ್ಬಾರ್ದನ್ನ ಹಾಕಿ ನಮ್ ಭೂಮಿ ಆರೋಗ್ಯನು ಹಾಳು ಮಾಡ್ತಾ ಇದೀವಿ, ನಮ್ಮ ಆರೋಗ್ಯ ನಾವು ಹಾಳು ಮಾಡ್ತಾ. ಮತ್ತೆ ಪೇಟೆಯಲ್ಲಿ ಕಂಡ್ಯಾ ನಾನು ಲಾಸ್ಟ್ ಕಿತ ಹೋಗಿದ್ನಲ್ಲ, ಅವಾಗ ಪಕ್ಕದ ಮನೆಯವರು ಅದೆಂತ ಲವ್ ಬರ್ಡ್ಸ್ ಅಂತಪ್ಪ, ಅದನ್ನ ಬುಟ್ಟಿಲ್ ಹಾಕೊಂಡ್ ಸಾಕೋದು, ಅದಕ್ಕೆ ಈ ನವಣೆ ಫುಡ್ ಅದನ್ ತಂದು ಬಟ್ಲು ತುಂಬಾ ಇಡೋದು, ಅವ್ರು ತಿಂತಿಲ್ಲ ಪಕ್ಷಿಗಳಿಗೆ. ಈಗ ಅಣ್ಣೆ ಹೇಳ್ದಂಗೆ ಅದ್ರ ಸಿರಿಧಾನ್ಯದ ಗಮ್ಮತ್ ಗೊತ್ತಾದ್ಮೇಲೆ ಎಲ್ರು ತಿನ್ನಕ್ ಶುರು ಮಾಡವ್ರೆ. ಈಗ ನಾನು ಆಗ್ಲೇ ಏನ್ ಹೇಳ್ತಿದ್ದೆ ಗೊತ್ತಣ್ಣಯ್ಯ, ಈಗ ನೀ ಕಾಣಂಗೆಯ ನಮ್ಮ ಹಿಂದಿನ ಕಾಲದಲ್ಲಿ ಈ ಆಸ್ಪತ್ರೆಗೂ ಹೋಯ್ತಿತ್ತಿಲ್ಲ, ಅಥವಾ ನೀನ್ ಹೇಳ್ದಂಗೆ ಕಾಯಿಲೆನೂ ಬತ್ತಿತ್ತಿಲ್ಲ, ಜೊತೆಗೆ ಈ ಕೆರೆ ಕಟ್ಟೆಗಳು ಕಡಿಮೆ ತುಂಬತಾ ಇದ್ದಿತ್ತು, ಮಳೆ ಕಡಿಮೆ ಆಯ್ತಿತ್ತು. ಆ ಸಂದರ್ಭದಲ್ಲೂ ಕೂಡ ನಮ್ ಹಿರುಕರು ಅಷ್ಟು ಗಟ್ಟುಮುಟ್ಟಾಗಿದ್ರು ಅನ್ನೋದಕ್ಕೆ ಏನ್ ಕಾರಣ ನೋಡನ್ ಹೇಳು. ಅದೇ ಅದನ್ನೇ ಹೇಳ್ತಾ ಇದ್ದೆ ನಾನು. ಈಗ ನೋಡು, ಅವಾಗ ನೀರ್ ಇರಲಿಲ್ಲ ನಮ್ಗೆ, ನಾಲೆನೂ ಇರಲಿಲ್ಲ, ಬೋರ್ವೆಲ್ ಇರಲಿಲ್ಲ, ಹೌದೌದು, ಅವಾಗ ನಾವ್ ಇವೆಲ್ಲ ಬೆಳ್ಕೊತಾ ಇದ್ದೋ. ಈಗ ತೀರಾ ಇವನೇ ಪರ್ಟಿಕ್ಯುಲರ್ ಆಗಿ ಬೆಳೆದನ ಇದ್ರು ಕೂಡ ರಾಗಿ ಅಂತ ಬೆಳೆದ ಬೆಳೀತಿದ್ವು, ಗೊತ್ತಿರೋ ಅಂತ ಒಂದ್ ಸಿರಿಧಾನ್ಯ, ಅದು ಸಿಕ್ಕಾಪಟ್ಟೆ ಬೆಳಿತೀವಿ, ಬೆಳಿತಾ ಇದ್ದೋ ಈಗಲೂ ಬೆಳಿತೀವಿ, ಯಾಕಂದ್ರೆ ಈಗಲೂ ಒಳ್ಳೆ ರೇಟ್ ಐತೆ, ಹಂಗಾಗಿ ನಾವ್ ಅದನ್ನ ಈಗಲೂ ಕೂಡ ಬೆಳಿತೀವಿ. ಈ ರಾಗಿ ಒಳಕ್ಕೆ ಇವೆಲ್ಲ ಬಿತ್ಬಿಡೋರು, ಜೋಳ ಸಜ್ಜೆ ಏ ಒಂದ್ ಐದೈದು ಆರಾರು ಸಾಲ್ಗೊಂದ ಬಿತ್ಕೊಳ್ಳೋದು. ಈಗ ಯಾವ ನಮಗೆ ನೀರ್ ಜಾಸ್ತಿ ಆಯ್ತು, ನೀರ್ ಜಾಸ್ತಿ ಆದ್ಮೇಲೆ ಎಲ್ಲ ನಾವು ವಾಣಿಜ್ಯ ಬೆಳೆಗಳು ಅಂತ ಹೊರಟ್ಬಿಟ್ಟು ಈ ಬೆಳೆ ಬಿಟ್ಟು ಬರೀ ಭತ್ತ ಬೆಳಕ, ರೇಷ್ಮೆ ಬೆಳಕ, ಏನಂತಾವ್ ಹಣ್ಣು ಹಂಪಲು ಬೆಳಕ, ಶುಂಠಿ ಕಾಯಿ, ಶುಂಠಿ ಅಡಿಕೆ ಇಂಥವಕ್ ಬಂದ್ಬಿಟ್ಟ ಆಯ್ತಾ. ಇವಾಗ ಬಿಟ್ಟು ನೀರು ಜಾಸ್ತಿ ಆಯ್ತಲ್ಲ ಅಂತ. ಯೂತ್ರದ ವಿಶೇಷ ಏನು ಅಂತ ಅಂದ್ರೆ ನೀರ್ ಕಡಿಮೆ ಇದ್ರು ಬೆಳಿತಾ ಇದ್ದವ್, ಒಂದು ಎರಡು ಮೂರು ಮಳೆ ಆಗ್ಬಿಟ್ಟು ಸಾಕ ಕಣ, ಏನ್ ಅತ್ತಗೆ ಬೆಳೆದು ಉಂಟ್ಕೊಬಿಡೋದು ಆಯ್ತಾ. ಈಗ ಅದ ಮರ್ತ್ಕೊಬಿಟ್ವಲ್ಲ ನಾವು, ಹಂಗಾಗಿ ಇವೆಲ್ಲ ಇವಾಗ ಕಣ್ಮರೆ ಆಗ್ಬಿಟ್ಟು. ಅಂದ್ರೆ ಬರವನ್ನ ಸಹಿಸ್ಕೊಂಡು ಬೆಳಿತವೆ ಅಂತ ಹೇಳ್ತಿದ್ಯ, ಬರವನ್ನ ಸಹಿಸ್ಕೊಂಡು ಬೆಳಿತಾ ಇದ್ದ. ಆಮೇಲೆ ಅವಕ್ ಬೇಕಾಗಿಲ್ಲ ಜಾಸ್ತಿ ನೀರು, ನೀರೇ ಬೇಕಾಗಿಲ್ಲ ಜಾಸ್ತಿ, ಅವಕ್ಕೆ ಮೊಳಕೆ ಹೊಡಿಯಕ್ಕೊಂದು ನೀರು, ಒಂಚೂರು ಬೆಳ್ಕೊಳಕ್ಕೊಂದು, ಕಾಳು ಬೆಳಕೊಂದು, ಒಂದ್ ಮೂರ್ ಮಳೆ ನಾಲ್ಕು ಮಳೆ ಆಗ್ಬಿಟ್ರೆ ಒಳ್ಳೆ ಬೆಳೆ ಬಂದ್ಬಿಡ್ತಾ ಇತ್ತು. ಈಗ ನೀರಿರಲಿಲ್ಲ, ನಾವು ಅವಾಗ ಬೆಳಿತಾ ಇದ್ದೋ, ನೀರಿರುವಾಗ ನಾವ್ಯಾಗ ಬೆಳೆಯೋದ ಅಂತ ಅನ್ಕೊಂಡು ಈಗ ಬಿಟ್ಬಿಟ್ಟು. ಅಂದ್ರೆ ದುಡ್ಡಿರೋ ಬೆಳೆ ಕಡೆಗೆ ಮಕ್ಕ ಮಾಡಿದ್ವಿ, ಆರೋಗ್ಯ ಕೂಡ ಬೆಳೆಯ ಮರ್ತು ಬಿಟ್ವಿ, ಮರ್ತ್ಬಿಟ್ಟು. ಹಂಗಾಗಿ ಈ ತರ ಆಗ್ಬಿಡ್ತು. ಬಟ್ ಈಗ ಯಾವಾಗ ಈಗಾಗ್ಲಿ ನಮ್ಮ ಮೀನಕ್ ಕೇಳಿದ್ಲಲ್ಲ ಈ ಬಿ ಪಿ ಶುಗರ್ ಅಂತ ಹೇಳ್ಬಿಟ್ಟು, ಇವ್ರಿಗೆಲ್ಲ ಒಳ್ಳೇದು ಅಂತ ಬಂದ್ಬಿಟ್ಟು. ಒಳ್ಳೇದು ಅಂತ ಅಂದ್ರೆ ಈಗ ರಾಗಿ ಹಾರ್ಕ ಕೊರಲೆ ಸಾವೆ ಎಲ್ಲ ಐತಲ್ಲ, ಅದರಲ್ಲಿ ಅದು ಈ ನಮ್ಮ ದೇಹದಲ್ಲಿ ತಿಂದ ಮೇಲೆ ಬೇಗ ಜೀರ್ಣ ಆಗ್ಲಿಲ್ಲ. ಜೀರ್ಣ ಆಗ್ಲಿಲ್ಲ ಅಂತ ಅಂದ್ರೆ ಅದ್ರಲ್ಲಿ ಇರೋಂತ ಶಕ್ತಿ ಅಥವಾ ಪೌಷ್ಟಿಕಾಂಶಗಳಿದಾವಲ್ಲ ನಿಧಾನಕ್ಕೆ ಬಿಡ್ತಾ ಹೋಗ್ತದೆ. ಈ ಅಕ್ಕಿ ಹಂಗಲ್ಲ, ನೀವು ಅಕ್ಕಿ ದೋಸೆ ತಿನ್ನೋ ಇಡ್ಲಿ ತಿನ್ನೋ ಅನ್ನ ಮಾಡ್ಕೊಂಡು ಬಟ್ಟೆ ಎಷ್ಟು ಬೇಗ ಸಿಗ್ತದೆ ನೋಡು, ಎರಡು ಗಂಟೆ ಒಳಗೆ ಅದು ಬಿಟ್ಬಿಡ್ತದೆ ಸಿಕ್ಕಾಬಟ್ಟೆ ಪೂರ್ತಿ. ಅದು ಎಷ್ಟಿರ್ತದ ಅಷ್ಟನ್ನು ಶಕ್ತಿ ಕೊಟ್ಬಿಡ್ತದೆ, ಅದ್ ನಾವು ಶಕ್ತಿ ಬಳಸಂಗೂ ಇಲ್ಲ, ತಿರ್ಗಾಡಂಗಿಲ್ಲ, ಏನೋ ಮಾಡಂಗಿಲ್ಲ, ಇನ್ನೇನು ಇನ್ನೆಲ್ಲಿ ಶಕ್ತಿ ಎಲ್ಲಿ ಬಳಕೆ ಆಗ್ಬೇಕು ಶಂಕರಣ, ಬಳಕೆ ಆಗಂಗಿಲ್ಲ. ಇವು ಹಂಗಲ್ಲ, ಹೊಟ್ಟೆ ತುಂಬದಂಗೆ ಇರ್ತದೆ, ಇವು ನಿಧಾನಕ್ಕೆ ಬಿಡ್ತಾವಲ್ಲ, ಹಂಗಾಗಿ ನಿಮ್ಗೆ ಒಂದೇ ಸರಿ ಶುಗರ್ ಜಾಸ್ತಿ ಆಗ್ತಿಲ್ಲ. ಬಿಪಿ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಇದ್ರಲ್ಲಿ ನಾರಿನಂಶ, ಖನಿಜಾಂಶ, ಆಮೇಲೆ ಇನ್ನು ಎಂತ ಬೇರೆ ಬೇರೆವು, ದೇಹಕ್ಕೆ ಬೇಕಾಗಿರೋ ಒಳ್ಳೆ ಅಂಶಗಳು, ದೇಹಕ್ಕೆ ಬೇಕಾಗಿರತಕ್ಕಂಥ ಒಳ್ಳೆ ಅಂಶಗಳು. ಈಗ ನಾರಿನಂಶ ಅಂತ ಅಂದ್ರೆ ನಾವೇನ್ ತಿಂತೀವೋ ಅದೆಲ್ಲ ಚಯಾಪಚಯ ಕ್ರಿಯೆಯಾಗಿ ಬೇಕಾದಂತ ಅಂಶಗಳನ್ನ ಹೀರ್ಕೊಂಡು ಬೇಡದೇ ಇರೋದು ಹೊರಡಿಕ್ ಹಾಕ್ಬೇಕಲ್ಲಪ್ಪ, ಅದು ಸುಮ್ ಸುಮ್ನೆ ಹೊರಡಿಕ್ ಹಾಕಕ್ ಆಗೋದಿಲ್ಲ, ಅದಕ್ಕೆ ನಾರಿನಂಶ ಬೇಕು. ನಾರಿನಂಶದ ವಸ್ತುಗಳನ್ನ ನಾವು ತಿಂದ್ರೆ ಅದು ಕರೆಕ್ಟ್ ಆಗಿ ಹೋಯ್ತದೆ. ಇಲ್ಲ ಅಂತ ಅಂದ್ರೆ ಈಗ ಮಲಮೂತ್ರ ಎಲ್ಲವ ನಮ್ಮ ದೇಹದಲ್ಲೇ ಉಳ್ಕೊಂಡು ಬೇರೆ ಬೇರೆ ಬೇರೆ ಬೇರೆ ಕಾಯಿಲೆಗೆ ಇದು ಆಹ್ವಾನ ತರ್ತದೆ. ಅದಕ್ಕೆ ನಾನೇನು ಈ ಸರಿ ಏನ್ ಡಿಸೈಡ್ ಮಾಡಿದೀನಿ ಅಂತ ಅಂದ್ರೆ, ಈಗ ಮೂರ್ನೇ ಆಗ್ಲಿ ಒಂಬತ್ತವಲ್ಲಪ್ಪ ಅಲ್ಲಿ ಹೇಳಿದ್ನಲ್ಲ ನಾನು ಸಿರಿಧಾನ್ಯಗಳು, ಮೂರ್ ಬೆಳೆಯ ಒಂದೊಂದು ವರ್ಷದಲ್ಲಿ ಬೆಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಒಂದ್ ವರ್ಷಕ್ಕೆ ಯಾವ್ದಾರು ಮೂರ ಯಾವ್ದಾರು ಮೂರ. ನೀನು ಈಗ ರಾಗಿ ಅಂತ ಬೆಳೆದೇ ಬೆಳ್ತೀಯಲ್ಲಪ್ಪ, ಬುಡಕ್ಕಾಕಲ್ಲ. ಅದ್ರ ಜೊತೆಗೆ ಸಜ್ಜೆ ಜೋಳ ಒಂದ್ ವರ್ಷ ಹಾಕೋದು, ಇನ್ನೊಂದ್ ವರ್ಷ ರಾಗಿ ಜೊತೆಗೆ ಹಾರ್ಕ ಕೊರಲೆ ಹಾಕೊಳ್ಳೋದು, ಇನ್ನೊಂದ್ ವರ್ಷ ಅದೇ ರಾಗಿ ಜೊತೆಗೆ ಸಾವೆನು ಬರಗ್ನು ಹಾಕೊಳ್ಳೋದು, ಇನ್ನೊಂದ್ ವರ್ಷ ರಾಗಿ ಜೊತೆಗೆ ಊದ್ಲು ನವಣೆ ಇಂಥವ ಬೆಳ್ಕೊಂಡು ಅವ ಬಳಸ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇದಕ್ ಭಾರಿ ಬೇಡಿಕೆ ಬಂದ್ಬಿಡೈತಲ್ಲ ಶಂಕರಣ್ಣ, ಆ ಕಾರಣಕ್ಕಾಗಿ ಈಗ ತುಂಬಾ ಜಾಗೃತಿ ಮೂಡೋದ್ರಿಂದ ಎಲ್ಲ ಕೇಳ್ತಾರೆ, ನಮಗ್ ಬೇಕು ನವಣೆ ಬೇಕು ಬರಗ್ ಬೇಕು ಊದ್ಲು ಬೇಕು ಅಂತ ಹೇಳಿ. ಎಲ್ಲಿ ಸಿಗ್ತದೆ, ಎಲ್ಲಿ ತಂದ್ ಹಾಕೋದು, ಎಲ್ಲಿ ತಂದ್ ಹಾಕೋದು? ಅದಕ್ಕೋಸ್ಕರವ ಇದ ನಾವು ಜಾಸ್ತಿ ಬೆಳೆದ್ಬಿಟ್ಟು ಮಾರಾಟ ಮಾಡಬಿಡು, ನಾವೇ ಇದನ್ನ ಬಿತ್ತನೆ ಬೀಜವಾಗಿ ಮಾರಾಟ ಮಾಡಬಹುದು ಅಂತೀಯ, ಎಷ್ಟು ಬೇಕೋ ಅಷ್ಟು ನಾವು ಬಳಕೆ ಮಾಡ್ಕೊಳ್ಳೋದು, ಉಳಿದಿದ್ದು ಮಾರಾಟ ಮಾಡೋದು. ಹೌದು ಅಲ್ವಾ? ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ನೀವು ಕೈ ಜೋಡಿಸೋದು. ಈಗ ನಾನು ಆ ವಿಷಯಕ್ಕೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಈಗ ನೀನ್ ಆಗ್ಲೇ ಹೇಳ್ದಲ್ಲ ವರ್ಷಕ್ಕೆ ಮೂರ್ ಬೆಳೆ ಮಾಡ್ತೀನಿ ಅಂತಂದಲ್ಲ, ಯಾವ್ದಾರು ಮೂರ್ ಮಾಡ್ತೀನಿ ಅಂತ. ಈಗ ಒಂದ್ ಕೆಲಸ ಮಾಡೋಣ, ಒಂಬತ್ತು ಮೂರ್ ಜನ ಹಂಚ್ಕೊಳ್ಳೋಣ, ನೀ ಮೂರ್ ಮಾಡು ನಾ ಮೂರ್ ಮಾಡ್ತೀನಿ, ಏಳು ಮೂರ್ ಮಾಡ್ಲಿ, ಒಳ್ಳೆ ವರ್ಷಕ್ಕೆ ಮೂರ್ ಜನನು ಒಂಬತ್ತು ತರದನ್ನು ನಾವು ಬೆಳೆ ಬೆಳಕತ್ತೀವಿ. ಬೇರೆವರ್ಗು ನಾವು ಅದನ್ನ ಬೀಜ ಕೊಡ್ಬೋದಲ್ಲ, ಕೊಡ್ಬೋದು ಹಂಚ್ಕೊಂತೀನಿ ಅನ್ಬಿಡು. ನಿಜ ನಿಜ, ಎಲ್ಲದನ್ನು ಮಾಡ್ಬೋದು. ಆಮೇಲೆ ಕೆಲವು ಬೆಳೆ ಅವಲ್ಲ ಶಂಕರಣ, ಭಾರಿ ವಿಶೇಷ. ಈಗ ಹಾರ್ಕದ್ ಒಂದ್ ಕತೆ ಹೇಳ್ತೀನಿ ಕೇಳು. ಈ ಹಾರ್ಕ ಹೆಂಗೆ ಅಂತ ಅಂದ್ರೆ, ಇದು ಒಳ್ಳೆ ಉಷ್ಣಾಂಶ ಇರ ಅಂತ ಇದ್ರಲ್ಲೇ ಬರೋದು, ಒಳ್ಳೆ ಉತ್ಕೃಷ್ಟವಾದಂತ ಪೋಷಕಾಂಶನೂ ಇರ್ತದೆ, ಒಂದ್ ಎರಡ್ ಮೂರು ಮಳೆ ಸಾಕಾಯ್ತದೆ ಇದಕ್ಕೆ. ಇದ್ ಹೆಂಗೆ ಅಂತ ಅಂದ್ರೆ ಬಿತ್ಬಿಟ್ಟು ಒಂದ್ ತಿಂಗಳು ಬಿಟ್ಬಿಡೋದು, ಚೆಲ್ಬಿಟ್ಟು ಹಂಗೆ ಬಿಟ್ಬಿಡೋದು, ಬೆಳ್ಕಳ್ಳಿ ಅಂತ ಹೇಳ್ಬಿಟ್ಟು ಅದ್ ಬೆಳೆದ್ಮೇಲೆ ದನನೂ ಆಗ ಆಡ್ನ ತಂದ್ಬಿಟ್ಟು ಮೇಯಿಸ್ಬಿಡೋದು ಚೆನ್ನಾಗಿ. ಆಮೇಲೆ ಚಿಗಿರ್ತದೆ ಅಂತ ಅಂದ್ರೆ ಹೆಂಗ್ ಚಿಗಿರ್ತದೆ ಅಂತ ಶಂಕರಣ್ಣ, ನಾನು ಅದೇ ಅನ್ಕಂದೆ, ಯಾಕೆ ದನ ಆಶ್ಚರ್ಯ ಆಗ್ಬೇಕು ಆತರ ಚಿಗಿರ್ತದೆ. ನೀನ್ ತಿನ್ನಿಸ್ಲಿಲ್ಲ ಅಂದ್ರೆ ದನ ಬಿಟ್ಟು ಚಿಗಿರೋದೇ ಇಲ್ಲ ಅದು. ನೋಡಪ್ಪ ಇದು ವಿಶೇಷ ಆದ್ರದು, ಈ ತರದ ವಿಶೇಷ ಇರೋದ್ರಿಂದ ಯಾಕಿಂತ ಇದ್ ಮಾಡ್ಕೋಬಾರ್ದು. ಬಹಳ ಒಳ್ಳೆ ಮೇವು ಆಯ್ತು, ನಮ್ಗೆ ಹೊಟ್ಟೆಗೆ ಅನ್ನ ಆಯ್ತು ಅಲ್ವಾ, ಒಳ್ಳೆ ಆರೋಗ್ಯ ಭರಿತವಾದಂತ ಆಹಾರ ಸೇವನೆ ಮಾಡ್ದಂಗಾಯ್ತು, ಅಕ್ಕಪಕ್ಕದವ್ರು ನಾವು ಕೊಟ್ಟಂಗೂ ಆಯ್ತದಲ್ಲ, ಕೊಟ್ಟಂಗೂ ಆಯ್ತು. ಹಂಗೆ ಈ ತರದ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಅನ್ಕೊಂಡಿದೀನಿ. ಈಗ ನೀವೇನಾದ್ರೂ ಮನ್ಸ್ ಮಾಡಿ ಆಯ್ತು ಬೆಳೆ ನೀನ್ ಆಗ್ಲೇ ಹೇಳಿದ್ಯಾ, ನೀನ್ ಕೊಟ್ಟ ಮಾತು ತಪ್ಪಕ್ಕಲ್ಲ ಅಂತ ಅನ್ಕೊಂಡಿದೀನಿ ನಾನು. ಏನ್ ಗೊತ್ತಾ, ನೀ ಮುನ್ನಾರ್ ಇಡಿ, ಹಿನ್ನಾರ್ ನಾನು ಇಡೀತೀನಿ, ಬೀಜಾಕ ಬತ್ತಳೆ, ಹಿಂಗೆ ಮೂರ್ ಜನ ಕೈ ಜೋಡಿಸ್ಕೊಂಡ್ರೆ ಅದು ಮೂವತ್ ಜನ ಕೊಡ್ಬೋದು, ಮೂವತ್ ಜನದಿಂದ ಮುನ್ನೂರ್ ಜನಕ್ಕಾಯ್ತದೆ. ನಮ್ಮ ಹಳ್ಳಿ ಆರೋಗ್ಯವಾಗಿದ್ರೆ ನಮ್ಮ ಅಕ್ಕಪಕ್ಕದ ಹಳ್ಳಿ, ಆಮೇಲೆ ನಮ್ ರಾಜ್ಯ, ಆಮೇಲೆ ನಮ್ ದೇಶ, ಹಿಂಗೆ ಇಡೀ ಎಲ್ರು ಕೂಡ ನಾವು ಆರೋಗ್ಯವಂತನಾಗಿ ಮಾಡಬಹುದು. ಅದಕ್ಕೆ ನಮ್ಮ ಈ ಒಂದು ಬೆಳೆಯ ವಿಶ್ವ ಮಟ್ಟದಲ್ಲಿ ಗುರುತಿಸಿರೋದು ಬಹಳ ಒಂದು ಹೆಮ್ಮೆ ಪಡಂತ ವಿಚಾರ. ಈಗ ಇವಳು ಕೈ ಚಪ್ಪಳೆ ತಟ್ಟಿ ತಟ್ಟಿ ನಗಡಿ ನಗಡಿ ಕೈ ನೋವು ಬಂದ ಮತ್ತೆ ಅವಳಿಗೆ ಮಾತಾಡಕ್ ಆಯ್ತಲ್ಲ ಆಯಾಸ ಆಗ್ಬಿಟ್ಟವಳೆ. ಅದಕ್ಕೆ ಈಗ ನಾನ್ ಅನ್ಕತ್ತೀನಯ್ಯ, ತಿನ್ನಕ್ಕೇನಾರು ಅಥವಾ ಕುಡಿಯಕ್ಕೇನಾರು ಕೊಡಿಸ್ತೀಯ ಅಥವಾ ಅವಳ ಮನೆಗೆ ಹೋಗ್ಬೇಕಾ ಹೇಳ್ಬಿಡು. ಏ ಮೀನಕ್ಕ ಮನೆಗೆ ಹೋಗಿ ನಡಿಯಪ್ಪ, ಹಂಗೆ ಅಂತಂತೀಯ? ಯಾಕೆ ಅಂತಂದ್ರೆ ಈಗ ಸಿರಿಧಾನ್ಯ ಎಲ್ಲ ಮಾತಾಡಿದೀವ, ಅವಳು ಏನಾರು ಒಂದ್ ಇಟ್ಟೇ ಇರ್ತಾಳೆ ಸಿರಿಧಾನ್ಯ. ಹೌದೌದೌದು. ಯಾಕೆ ಅಂತಂದ್ರೆ ಆ ಫ್ರೆಂಡ್ ಮನೇಲಿ ಹಕ್ಕಿಗೆ ಆಗ್ತದ್ರಂತಲ್ಲ, ಹಕ್ಕಿನ ತಿಂತದೆ ಅಂತ ಅಂದ್ರೆ ನಾವು ತಿಂದ್ರೆ ಹಿಂದಂಗ ಆಗ್ಬೋದು ಅಂತ ತಂದಿರ್ತಾಳ ಅವಳು. ಈಗ ಹಕ್ಕಿಗೆ ಹಾಕಿರೋದನ್ನ ಹೆಕ್ಕಿ ತಂದು ನಮಗೀಗ ಮಾಡಿ ಇಕ್ಕು. ಬನ್ನಿ ಮತ್ತೆ ಆಯ್ತು. ಇದುವರೆಗೂ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಅಳ್ಳಿಕಟ್ಟೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಅಳ್ಳಿಕಟ್ಟೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ

ದಾರಿಲೆ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎಲ್ಲಿನ್ನ ಆಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀನನ್ನ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ಬನಿ ತೊಳೆದರು ಹಾಲು ಮಿತ್ತಿದ ಕವಳ ಕಾಂಟೆಯ ಹಣ್ಣು ಹೊಳೆ ಹೊಳೆ ವಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು ಬಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ ಉಳಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲ ತಾಗಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚು ನಗಿಯಾಗ ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ ಹತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಕ್ಯಾಕೆ ಮರಸತಿ ದುಃಖ ಎದೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242 8700 01 4242. ಕೇಳುಗರೆ, ಇದೊಂದು ಪ್ರಕಟಣೆ. ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಈಗಾಗಲೇ ಆಹ್ವಾನಿಸಿದ್ದು www.navodaya.gov.in ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಹಾಸನ ಜಿಲ್ಲೆಯಲ್ಲಿ 2022-23 ಸಾಲಿನಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ನೋಂದಾಯಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸುವ ದಿನಾಂಕವನ್ನು 8/2/2023 ವಿಸ್ತರಿಸಲಾಗಿದ್ದು, ಅಂದರೆ ಇದೇ ತಿಂಗಳ 8ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದ್ದು, ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪ್ರೊಫೆಸರ್ ದೊಡ್ಡರಂಗೇಗೌಡರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಬಾಳು ಬಂಗಾರ ಚಿತ್ರದ ಗೀತೆ. ಹಾಡಿದ್ದಾರೆ ವಾಣಿ ಜಯರಾಮ್ ಮತ್ತು ಜಯಚಂದ್ರನ್.